15ನೇ ಪದ್ಯದಿಂದ ಅಹಂಕಾರಿಕ ಪ್ರಾಣ ಮೊದಲಾದವರ ತಾರತಮ್ಯವನ್ನು ಇಲ್ಲಿ ತಿಳಿಸ್ತಾರೆ. ಈರೈದು ಗುಣ ಕಡಿಮೆ ಪಾರ್ವತಿ ವಾರುಣಿಯರಿಗಿಂದ್ರ ಕಾಮ ಶರೀರಮಾನಿ ಪ್ರಾಣ ದಶಗುಣ ಅವರ ಶಕ್ರನಿಗೆ ಮಾರಜ ರತಿ ದಕ್ಷ ಗುರು ವೃತ್ತಾರಿ ಜಾಯ ಶಚಿ ಸ್ವಯಂವರ ಆರು ಜನ ಸಮ ಪ್ರಾಣಗವರರು ಹತ್ತು ಗುಣದಿಂದ. ಇಂದ್ರ ಮತ್ತು ಕಾಮ ಪಾರ್ವತಿ ವಾರುಣಿ ಉಪಲಕ್ಷಣೀಯ ಸೌಪರ್ಣಿ ಅವ್ರು ಹೇಳದೇ ಇದ್ದರೂ ಸೌಪರ್ಣಿಯನ್ನು ಸೇರಿಸ್ಕೋಬೇಕು. ಅವರು ರುದ್ರಪತ್ನಿ ಪಾರ್ವತಿ ಶೇಷಪತ್ನಿ ವಾರುಣಿ ಮತ್ತು ಗರುಡನ ಪತ್ನಿ ಆಗಿರೋ ಸೌಪರ್ಣಿ ಇವರು ಇಂದ್ರ ಕಾಮರಿಗಿಂತ ಹತ್ತು ವಿಜಾತೀಯ ಗುಣದಿಂದ ಅದಮರು. ಈ ರೈದು ಅಂದರೆ ಎರಡು ಇಂಟು ಐದು ಹತ್ತು ಅಂತ. ಶರೀರಮಾನಿ ಸಕಲ ಜೀವರ ಸ್ಥೂಲ ಶರೀರಕ್ಕೆ ಅಭಿಮಾನಿ ಅಹಂಕಾರಿಕ ಪ್ರಾಣ. ಇವನು ತೋಗೀಂದ್ರಿಯಕ್ಕೆ ಅಭಿಮಾನಿ. ತೋಕ್ಕನ ಇಂದ್ರಿಯ ಶರೀರದಲ್ಲಿ ಎಲ್ಲ ಕಡೆ ಹೆಚ್ಚಿನ ಭಾಗ ವ್ಯಾಪ್ತ ಆಗಿರೋದರಿಂದ ಈತ ಸ್ಥೂಲ ಶರೀರಕ್ಕೆ ಅಭಿಮಾನಿ ಅಂತ ಕರೆಸ್ಕೋತಾನೆ. 49 ಮರುದ್ಗಣಗಳಲ್ಲಿ ಅಹಂಕಾರಿಕ ಪ್ರಾಣನೂ ಒಬ್ಬ. ಪ್ರಾಣ ಅನ್ನೋ ಶಬ್ದದಿಂದ ಇಲ್ಲಿ ಮುಖ್ಯ ಪ್ರಾಣ ಅಂತ ತಿಳ್ಕೋಬಾರ್ದು, ಅಹಂಕಾರಿಕ ಪ್ರಾಣ ತೋಗೀಂದ್ರಿಯಾಭಿಮಾನಿಯಾಗಿರುವ ಪ್ರಾಣ ಅಂತಲೇ ತಿಳ್ಕೋಬೇಕು. ಇಂದ್ರ ಅವನಿಗೆ ಶಕ್ರ ಅಂತ ಹೆಸರಿದೆ. ಇಂದ್ರನಿಗೆ ಮತ್ತು ಮನ್ಮಥನಿಗೆ ಅಹಂಕಾರಿಕ ಪ್ರಾಣ ಹತ್ತು ವಿಜಾತೀಯ ಗುಣದಿಂದ ಅವರ ಅಂದರೆ ತಾರತಮ್ಯದಿಂದ ಕಡಿಮೆ. ಮಾರ ಜ ಮಾರ ಅಂದರೆ ಮನ್ಮಥ, ಜ ಅವನಲ್ಲಿ ಹುಟ್ಟಿರ್ತಕ್ಕಂಥವನು. ಮನ್ಮಥನ ಪುತ್ರನಾಗಿರ್ತಕ್ಕಂಥ ಅನಿರುದ್ಧನೇ ಮಾರಜ ಅಂತ ಕರೆಸ್ಕೋತಾನೆ. ಈ ಅನಿರುದ್ಧನೇ ದ್ವಾಪರ ಯುಗದಲ್ಲಿ ಕೃಷ್ಣ ರುಕ್ಮಿಣಿಯರ ಪುತ್ರನಾಗಿ ಪ್ರದ್ಯುಮ್ನನ ಮಗನಾಗಿ ಅವತಾರವನ್ನು ಮಾಡ್ತಾನೆ. ಪ್ರದ್ಯುಮ್ನನು ಮನ್ಮಥನ ಅವತಾರ. ಅನಿರುದ್ಧ ರುಕ್ಮಿಯ ಮೊಮ್ಮಗಳಾಗಿರ್ತಕ್ಕಂಥ ರೋಚನೆಯನ್ನು ಲಗ್ನವಾಗಿ ವಜ್ರ ಅನ್ನೋ ಪುತ್ರನನ್ನು ಪಡೆದ. ಬಾಣಾಸುರನ ಪುತ್ರಿ ಉಷಾದೇವಿ ಅನಿರುದ್ಧನ ಪತ್ನಿ. ಮುಂದೆ ರತಿದೇವಿ ದಕ್ಷಬ್ರಹ್ಮನ ಪುತ್ರಿ ಮನ್ಮಥನ ಮಡದಿ. ರೂಪ ಲಾವಣ್ಯ ಎಲ್ಲದರಿಂದ ಶೋಭಾಯಮಾನವಾಗಿರೋಳು. ದಕ್ಷ ಅಂದರೆ ಬ್ರಹ್ಮಪುತ್ರ, ದಕ್ಷ ಪ್ರಜೇಶ್ವರ ಅಂತ. ಸ್ವಯಂಭೂ ಮನ್ವಂತರದಲ್ಲಿ ಬ್ರಹ್ಮದೇವರ ಬಲಗೈಯ ಹೆಬ್ಬೆರಳಿನಿಂದ ಹುಟ್ಟಿರುವಂಥವರು. 10 ಪ್ರಾತ್ಯಸರಿಂದ ಮಾರಿಷೆಯಲ್ಲಿ ಹುಟ್ಟಿದವನು. ಆ ಮಾರಿಷೆ ಕಂಡೂಮನಿಯಿಂದ ಪ್ರಮೋಚನೆಯನ್ನು ಅಪ್ಸರಾ ಸ್ತ್ರೀಯರಲ್ಲಿ ಹುಟ್ಟಿದವಳು. ಈತನ ಮಗಳೇ ದಾಕ್ಷಾಯಿಣಿ ಅನ್ನೋ ಹೆಸರನ್ನು ಪಾರ್ವತಿ. ಅವಳಿಗೆ ಸತೀದೇವಿ ಅಂತಲೂ ಹೆಸರಿದೆ. ರುದ್ರದೇವರ ಮಾವ ದಕ್ಷ ಪ್ರಜಾಪತಿ ಹಸ್ತಾಭಿಮಾನಿ ದೇವತಾ, ಹಸ್ತಕ್ಕೆ ಅಭಿಮಾನಿ. ಗುರು ಅಂದರೆ ದೇವತೆಗಳ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು. ಅಂಗೀರಸ ಮುನಿಯ ಪುತ್ರರು ಅಗ್ನಿರೂಪವನ್ನು ಧಾರಣೆ ಮಾಡಿ ಲೋಕಗಳನ್ನು ರಕ್ಷಣೆ ಮಾಡಿದವರು. ತಾರಾದೇವಿ ಈತನ ಪತ್ನಿ. ಬೃಹಸ್ಪತ್ಯಾಚಾರ್ಯರ ಪತ್ನಿಯಾಗಿರುವ ತಾರೆ ಬೇರೆ, ವಾಲಿ ಪತ್ನಿ ತಾರ ಬೈರೆ. ಇವರ ಪುತ್ರ ಕಚ. ಅಗ್ನಿಪತ್ನಿ ಸ್ವಾಹಾದೇವಿ ಬೃಹಸ್ಪತ್ಯಾಚಾರ್ಯರ ಮಗಳು. ವೃತ್ರಾರಿಜಾಯ ವೃತ್ರ ಹರಿ ವೃತ್ರಾಸುರನ ಸಂಹಾರ ಮಾಡಿರುವಂಥ ಇಂದ್ರ. ಇಂದ್ರಜಾಯ ಅಂದರೆ ಇಂದ್ರನ ಪತ್ನಿಯಾಗಿರ್ತಕ್ಕಂಥ ಶಚಿದೇವಿ ಅಂತ ಅರ್ಥ. ತ್ವಷ್ಟು ಪ್ರಜಾಪತಿ ಇಂದ್ರನನ್ನು ಕೊಲ್ಲೋದಕ್ಕಾಗಿ ಮಗನನ್ನು ಅಪೇಕ್ಷೆ ಮಾಡಿದಾಗ ವೃತ್ರಾಸುರ ಹುಟ್ಟದ. ಆದರೆ ಇಂದ್ರ ದದೀಚಿ ಋಷಿಯ ಬೆನ್ನೆಲುಬನ್ನೇ ವಜ್ರಾಯುಧವನ್ನಾಗಿ ಮಾಡಿಕೊಂಡು ವೃತ್ರಾಸುರನನ್ನು ಸಂಹಾರ ಮಾಡ್ದ. ಇದರಿಂದ ಇಂದ್ರನಿಗೆ ವೃತ್ರ ಹರಿ, ಹರಿ ಅಂದರೆ ಶತ್ರು ಅಂತ. ವೃತ್ರಾಸುರನನ್ನು ಸಂಹಾರ ಮಾಡಿದ ಇಂದ್ರ ಅಂತ. ಶಚಿದೇವಿ ಇಂದ್ರನ ಪಟ್ಟದ ರಾಣಿ. ಶಚಿಗೆ ಪುಲೋಮನ ಮಗಳಾಗಿದ್ದರಿಂದ ಪೌಲೋಮಿ ಅಂತಲೂ ಹೆಸರಿದೆ. ಇಂದ್ರನ ಪುತ್ರ ಅಥವಾ ಈ ಶಚಿದೇವಿಯ ಪುತ್ರ ಅಂದರೆ ಜಯಂತ, ಪಾದಾಭಿಮಾನಿ. ನಹುಷ ಇಂದ್ರ ಪದವಿಯಲ್ಲಿದ್ದಾಗ ಶಚಿದೇವಿಯನ್ನು ಮೋಹಿಸಿ ಅಗಸ್ತ್ಯರ ಶಾಪದಿಂದ ಅಜಗರ ಅಂದರೆ ಹೆಬ್ಬಾವಾದ ಅಂತ ಕೇಳ್ತೀವಿ ಭಾಗವತದಲ್ಲಿ. ಬ್ರಹ್ಮದೇವರ ಶಾಪದಿಂದ ಶಚಿ ದ್ರೌಪದಿಯ ಶರೀರದಲ್ಲಿ ಆಶ್ರಯ ಪಡ್ಕೊಂಡ್ರು. ನಿಯತಪತಿಯಾದ ಅರ್ಜುನನ ಜೊತೆಗೆ, ಅರ್ಜುನ ಯಾರು ಇಂದ್ರಾಂಶ ಸಂಭೂತನಾದವನು, ಅವನ ಜೊತೆಗೆ ವಿಹಾರ ಮಾಡ್ತಿದ್ಲು. ಸ್ವಯಂಭೂಮನು ಮನ್ವಂತರಕ್ಕೆ ಅಧಿಪತಿಯೂ ಹೌದು, ನಮ್ಮ ಈ ಪಿಂಡಾಂಡದಲ್ಲಿ ಉಪಸ್ಥ ತತ್ವಕ್ಕೆ ಅಭಿಮಾನಿ. ಹೀಗೆ ಅನಿರುದ್ಧ, ರತಿದೇವಿ, ದಕ್ಷ ಪ್ರಜೇಶ್ವರ, ದೇವತಾ ಗುರುಗಳಾಗಿರ್ತಕ್ಕಂಥ ಬೃಹಸ್ಪತ್ಯಾಚಾರ್ಯರು, ಶಚಿದೇವಿ ಮತ್ತು ಸ್ವಯಂಭೂಮನು, ಈ 6 ಮಂದಿ ತಾರತಮ್ಯದಲ್ಲಿ ಸಮಾನರು, ಒಂದೇ ಕಕ್ಷೆಯಲ್ಲಿ ಪರಿಗಣನೆಗೆ ಬರ್ತಾರೆ. ಈ 6 ಜನ ಅಹಂಕಾರಿಕ ಪ್ರಾಣನಿಗಿಂತ 10 ವಿಜಾತೀಯ ಗುಣದಿಂದ ಅವರರು ಅಂದರೆ ತಾರತಮ್ಯದಲ್ಲಿ ಕಡಿಮೆ ಅಂತ ಈ ಪದ್ಯದಲ್ಲಿ ತಿಳಿಸ್ತಾರೆ.